44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:30:21. ಹೊಸಬರ ಆಗಮನ ಹೊಸತನ ಹುಡುಕುವಷ್ಟರಲ್ಲೇ ಇರಲಿ. ಹಳೆಯವರನ್ನೆಲ್ಲ ಮರೆಯುವಷ್ಟಿದ್ದರೆ ಕೊನೆಗೂ ಹೊಸತು ಹಳತು ಎರಡೂ ಉಳಿಯುವುದಿಲ್ಲ. ಹಿತನುಡಿ. ಆತ್ಮೀಯ ಶ್ರೋತೃಗಳಿಗೆಲ್ಲೋ ಡಾಕ್ಟರ್ ಬಸವರಾಜ್ ಗುಬ್ಬಿ ಮಾಡುವ ಮುಸ್ಸಂಜೆಯ ನಮಸ್ಕಾರ. ಕಾರ್ಯಕ್ರಮ ಚಿತ್ರಗೀತೆಗಳು. ಆತ್ಮೀಯ ಕೇಳುವರಿಗೆಲ್ಲ ಮುಸ್ಸಂಜೆಯ ಈ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ ಜೊತೆಗಿದ್ದೀನಿ ಬಾನುಲಿ ಗೆಳೆಯ ಡಾಕ್ಟರ್ ಬಸವರಾಜ್ ಗುಬ್ಬಿ. ಆರಂಭಕ್ಕೆ ಕೇಳೋಣ ಮೈಲಾರಿ ಚಿತ್ರದ ಗೀತೆ. ಹಾಡಿದ್ದಾರೆ ಶಂಕರ ಮಹಾದೇವನ್. ಕವಿರಾಜ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್. ಅನುರಾಧ ಶ್ರೀರಾಮ್ ಹಾಗೂ ಸೋನು ನಿಗಮ್ ಅವರ ಧ್ವನಿಗಳಲ್ಲಿ ಕೇಳಿ ಕಿಚ್ಚ ಹುಚ್ಚ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ. ಹೊಸ ಮಾತಿನ ಬದಲಿಸ ಗಮನಿಸು ಲಸು ನಾಚಿಕೆ ನವರಸ ಬದಿಯಾದ ಬುಲವಲೆ ನಿತಿಯ ಮೀರಿ ಬಿಡಲೆ ಸಮಾತಿನ ಬದನಿಸ ಗಮನಿಸು ಅತಿಯಾದ ಒಲವಲ ಸಮಾತಿನ ಪದ ನಿಸ ಭಾವಭಮೈದ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಚಿತ್ರ